ಆ ಬೋರ್ವೆಲ್ ಒಂದು ಎರಡೂವರೆ ಇಂಚ್ ನೀರು ಬರ್ತದ, ಅದರಲ್ಲೇ ಒಂದು ಒಂದು ಒಕ್ಕರಣೆ ಥರ ಮಾಡ್ಕೊಂಡು ಒಟ್ಟು ನೀರಿನಲ್ಲಿ ಕೊರತೆ ಆಗಲಾರ್ದಂಗೆ ಮಾಡ್ತೀವಿ. ಒಂದು ಎಕರೆ ಮಾಡ್ಕೊಂತೀವಿ ರೀ ನಾವು ಕಾಯಿಪಲ್ಲೆ, ಮತ್ತೆ ಎರಡು ಎಕರೆ ಮಾಡ್ಕೊಂಡ್ರೆ ನಮ್ಗೆ ನೀರು ಸಾಲಾಗಲ್ಲ. ಆ ಕಾರಣದಿಂದಾಗಲಿ ಅದು ಒಂದು ದಿವಸ ಬಿಟ್ಟು ಒಂದು ದಿವಸ ನೀರು ಹಾಯಿಸ್ಬೇಕು ನಾವು. ಆ ಕಾರಣದಿಂದ ಕಾಯಿಪಲ್ಲೆಕ್ಕೆ ಆ ಥರ ಮಾಡ್ತೀವಿ. ಇನ್ನು ಹೆಚ್ಚು ಉಳಿದ ನೀರನ್ನು ಒಣ ಬೇಸಾಯದಲ್ಲಿ ಇವು ನೆನವಣೆ ಸಜ್ಜಿ ಜೋಳ ಇಂಥವೆಲ್ಲ ಅದೇ ಹಾಕೊಂಡಿರ್ತೀವಿ. ಈ ಕಾಯಿಪಲ್ಲೆಗಳ ಬೀಜಗಳ ಆಯ್ಕೆ ಎಲ್ಲಿ ಮಾಡ್ತೀರಿ, ಎಲ್ಲಿಂದ ತರ್ತೀರಿ ಬೀಜಗಳ ಆಯ್ಕೆ? ನಾವು ಆರ್ ಎಸ್ ಕೆದಾಗ ಅವ್ರ ಕಡೆಯಿಂದ ಸಲಹೆ ತಗೊಂಡು ಇಂಥ ಕಂಪ್ನಿ ಚೆನ್ನಾಗಿರ್ತಾವ ಅಂದ್ರೆ ನಾವು ಅಲ್ಲಿ ಗಂಗಾವತಿ ಕೊಪ್ಪಳ ಇಂಥ ಅಲ್ಲಿ ಹೋಗಿ ಅವ್ರು ಕೇಳಿ ತಗೊಂಡ್ಬರ್ತೀವಿ. ಈಗ ಕಾಯಿಪಲ್ಲೆಗಳಿಗೆ ಏನೇನು ರೋಗ ರುಜಿನಗಳು ಬರ್ತವೆ ನಿಮ್ಮಲ್ಲಿ? ಬದನೆ ಆಗಿರ್ಬೋದು, ಹೀರೆಕಾಯಿ ಆಗಿರ್ಬೋದು, ಸೌತೆಕಾಯಿ ಆಗಿರ್ಬೋದು, ಏನೇನು ರೋಗಗಳು ಬರ್ತವೆ ಹೆಚ್ಚಾಗಿ ಇಲ್ಲಿ? ಅದು ಸಣ್ಣ ಸಣ್ಣ ಹುಳ ಬರ್ತಾವ್ರಿ, ಆ ಹುಳಕ್ಕೆ ಬೇಕಾದ ಎಣ್ಣೆಗಳನ್ನು ನೀರಿನಲ್ಲಿ ಮಿಶ್ರಣ ಮಾಡಿ ನಾವು ಎಣ್ಣೆ ಹೊಡೆದು ಬಿಡ್ತೀವಿ. ಹಾಗೆ ಅದು ಕೀಟನಾಶಕ ಎಲ್ಲಿ ತರ್ತೀವಿ ಅಂದರೆ ದೊಡ್ಡ ದೊಡ್ಡ ಅಂಗಡಿಗಳು ಇರ್ತಾವಲ್ರಿ ಈಗ ಸಿಟಿ ಒಳಗೆ, ಅವ್ರು ಸಲಹೆ ಪಡ್ಕೊಂಡು ಅವರು ನಮ್ಗೆ ಒಂಥರ ಫ್ರೆಂಡ್ ಆಗಿಬಿಟ್ಟಾರೆ. ಯಾವುದೇ ಕಾರಣಕ್ಕೆ ಅವ್ರ ಮ್ಯಾಗ ನಮಗೆ ನಂಬಿಕೆ ಇರ್ತೈತೆ, ಆ ಥರದ ಎಣ್ಣೆ ಅವ್ರು ಕೊಟ್ಬಿಡ್ತಾರೆ, ಅದನ್ನೆಲ್ಲ ನಾವು ಹೊಡೆದ್ರೆ ಹೋಗ್ಬಿಡ್ತಾವೆ. ಒಂದೊಂದು ಸಲ ಮತ್ತೆ ಹೋಗ್ಲಿಲ್ಲ ಅಂದ್ರೆ ಮತ್ತೆ ಹೆಚ್ಚುವರಿ ಎಣ್ಣೆನ ಆದ್ರೂ ತಂದು ಹೊಡೆದು ನಾವು ಅದನ್ನ ಕಳೆಯುವಂತ ಪ್ರಯತ್ನ ಮಾಡ್ತೀವಿ. ಈ ತರಕಾರಿಗಳನ್ನ ಬೆಳೆಯೋದಕ್ಕೆ ಹೆಚ್ಚು ಮಾನವ ಸಂಪನ್ಮೂಲ ಬೇಕು ಅಂದ್ರೆ ಆಳುಗಳು, ಅಲ್ಲಿ ಕೆಲಸ ಮಾಡೋರು ಹೆಚ್ಚು ಬೇಕು. ನೀವು ಕುಟುಂಬದವರೇ ಇದನ್ನೆಲ್ಲ ನಿರ್ವಹಣೆ ಮಾಡ್ತಾ ಇದ್ರು, ಕೂಲಿ ಆಳುಗಳನ್ನ ಅವಲಂಬಿಸ್ಕೊಂಡಿದ್ರು ಹೇಗೆ? ಸರ್, ನಾವು ಕುಟುಂಬದವರೇ, ನಾವು ನಮ್ಮ ಹೆಣ್ಮಕ್ಳು ಇಬ್ಬರಾದೀವಿ, ಮತ್ತೊಂದೆರಡು ಕೂಲಿ ಆಳುಗಳನ್ನ ತಗೊಂಡು ನಾವು ಮಾಡ್ತೀವಿ. ಹೆಚ್ಚುವರಿ ಬೇಕಾದಾಗ ಮಾತ್ರ ಕೂಲಿ ಆಳುಗಳನ್ನು ಬಳಸ್ತೀವಿ, ಇಲ್ಲಾಂದ್ರೆ ನಾವು ಮನೆಯವರ ಮಾಡ್ಬಿಡ್ತೀವಿ. ಈ ಕಳೆ ನಿರ್ವಹಣೆಗಳೆಲ್ಲ ಹೇಳಿ, ಯಾವ್ಯಾವ ಹಂತದಲ್ಲಿ ಕಳೆ ನಿರ್ವಹಣೆ ಮಾಡ್ತೀರಿ? ಕಳೆ ಬೇಕಾ, ಮಾಡದೇ ಇದ್ರು ನಡೀತದ ಹೇಗೆ? ಕಳೆ ನಿರ್ವಹಣೆ ಮಾಡಲೇಬೇಕು ಸರ್. ಫಸ್ಟ್ ನಾವು ಅದು ಬೀಜ ನಾಟಿ ಮಾಡ್ತೇವಲ್ಲ, ಅದು ಒಂದು 15 ದಿವಸದಾಗ 10 ದಿವಸದಾಗ ಕಳೆ ಬಂದ್ಬಿಡ್ತು. ಆ ಬಂದ ಹೊತ್ತಿನಾಗ ನಾವು ಅದನ್ನ ಸಾವಕಾಶವಾಗಿ ನಾವು ಹೋಗ್ತಿರ್ತೀವಲ್ಲ, ಅಲ್ಲಿ ಹೊಲಕ್ಕೆ ಚೆಕ್ ಮಾಡಕಂತ ಹೋಗ್ತಿರ್ತೀವಿ, ನಾವು ನಮ್ಮ ಹೆಣ್ಮಕ್ಳು ಹೋಗ್ತಿರ್ತೀವಿ, ಅದರಲ್ಲಿ ಸಣ್ಣ ಪುಟ್ಟ ಕಳೆ ಬಂದ್ರೆ ಅವಾಗ ತೆಗೆದ್ಬಿಡ್ತೀವಿ. ಪೂರ್ತಿ ಹೆಚ್ಚುವರಿ ಕಳೆ ಏನಾರ ಬಂತಂದ್ರ ಒಂದೆರಡು ಕೂಲಿ ಆಳುಗಳನ್ನು ತೆಗೆದು, ಆದ್ರೂ ಒಂದು ವಾರ ಎರಡು ವಾರ 15 ದಿವಸ ಸ್ವಲ್ಪ ಹಂಗ ಕಳೆ ತಗಂತನ ಇರ್ಬೇಕ್ರಿ. ಯಾಕಂದ್ರ ನಾವು ಹಾಕಿದಂತ ಗೊಬ್ಬರಗಳು ಕಸ ಹೀರ್ಬಿಡ್ತೈತೆ, ಆ ಕಾರಣದಿಂದಾಗಿ ಹಾಕಿದಂತ ಬೆಳೆಗಳಿಗೆ ಶಕ್ತಿ ಹೋಗಲ್ಲ, ಅದನ್ನ ಕಳೆ ನಾಶನ ನಾವು ಮಾಡ್ಕಂತಾನ ಇರ್ಬೋದು. ನೀರು ಹರಿಯುವ ಮೂಲಕ ಇದು ಮಾಡ್ತೀರ, ಹರಿಸುವ ಮೂಲಕ, ಅಥವಾ ಹನಿ ನೀರಾವರಿಯನ್ನ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ರೆ ಹೇಗೆ? ಹನಿ ನೀರಾವರಿ ಅಂದ್ರೆ ಕೆಲವೊಂದಕ್ಕೆ ಮಾಡಿವ್ರಿ, ಎಲ್ಲವಕ್ಕೂ ಮಾಡಿಲ್ಲ. ನೀರು ಹರಿಸೋದೆ ಜಾಸ್ತಿ. ಅಂದ್ರೆ ತರಕಾರಿ ಬೆಳೆಗಾರರು ಹೆಚ್ಚಾಗಿ ಹನಿ ನೀರಾವರಿ ಆಗಿರ್ಬೋದು ಅಥವಾ ಸ್ಪ್ರಿಂಕ್ಲರ್ ಆಗಿರ್ಬೋದು, ತುಂತುರು ಹನಿ ನೀರಾವರಿ ಅಳವಡಿಸ್ಕೊಳ್ಳುವಂಥದ್ದು ಕೆಲವು ಕಡೆಗೆಲ್ಲ ಇದೆ, ನೀವು ಆ ಕಡೆ ಯೋಚನೆ ಮಾಡ್ಲಿಲ್ವಾ ಹೇಗೆ? ಮಾಡಿದೀವ್ರಿ ನಾವು ಹನಿ ನೀರಾವರಿ ಅಂತೇಳಿ ಒಂದು ಸ್ವಲ್ಪ ಮಾಡಿವ್ರಿ, ಒಂದು 1/2 ಎಕರೆದಾಗ ಮಾಡಿವಿ. ಅದನ್ನು ಮಾತ್ರ ಹನಿ ನೀರಾವರಿ ಮಾಡ್ತೀವಿ. ಕೆಲವೊಂದು ಏನೈತೆ ಸ್ವಲ್ಪ ನೀರು ಹೆಚ್ಚುವರಿ ಬೇಕಾಗತ್ತಲ್ರಿ, ಕಾಲೇವು ಮುಖಾಂತರ ನೀರು ಕೊಡ್ತೀವಿ. ಇಲ್ಲಿ ನಿಮ್ಮ ಏನು ತರಕಾರಿಗಳ ಬೆಳೆಗಳಿದಾವಲ್ವ, ನಿಮಗೆ ಆ ಬೆಳೆಗಳಿಗೆ ಮಾರುಕಟ್ಟೆ ಎಲ್ಲಿ ಇದೆ, ಹೇಗಿದೆ ಮಾರುಕಟ್ಟೆ? ಸರ್, ನಾವು ಗಂಗಾವತಿ ಸಿಂಧನೂರು ಇಂತಲ್ಲಿ ಹೋಯ್ತೀವಿ, ಆಮೇಲೆ ನಮ್ಮ ಅಕ್ಕಪಕ್ಕದ ಕನಗಿರಿ ಐತೆ, ಅಲ್ಲೇ ಬೀಟ್ ಮಾಡ್ತೀವಿ. ಅಲ್ಲಿ ಚೋರಿ ರೇಟ್ ಮುಂದೆ ಸಿಕ್ತಾರಪ್ಪ ಜಾಸ್ತಿ ಆದ್ರೆ ಕಾರ್ಟಿಗೆ ಗಂಗಾವತಿ ಇಂತಲ್ಲೆಲ್ಲ ಹೋಯ್ತು. ಎಷ್ಟೆಷ್ಟು ಪ್ರಮಾಣದಲ್ಲಿ ಬರುತ್ತೆ ಈ ಬದನೆಕಾಯಿ? ಬದನೆಕಾಯಿ ನಾವು ಒಂದು 1/2 ಎಕರೆ ಹಾಕಿದ್ದು ಅಂತಂದ್ರ ಒಂದು ಸುಮಾರು ಒಂದು ವಾರಕ್ಕೆ ಒಂದು 20-30 ಬಾಕ್ಸ್ ಬರ್ತಾವ್ರಿ. ಆ ಬಾಕ್ಸ್ ಬಂದ ನಾವು ಅಷ್ಟರೊಳಗೆ ನಾವು ಸ್ಟಾರ್ಟಿಂಗ್ನಾಗ 3-4 ಬಾಕ್ಸ್ ಬಂದ್ರೆ ಇಲ್ಲೇ ಲೋಕಲ್ನಾಗ ಮಾರಿಬಿಡ್ತೀವಿ, ಕನಿಗಿರಿ ಅಥವಾ ಇಲ್ಲೆಲ್ಲಾರ ನಮ್ಮೂರು ಶಂತೆ ಆಗುತ್ತೆ ಅಲ್ಲಿ ಮಾರಿಬಿಡ್ತೀವಿ. ಹೆಚ್ಚುವರಿ ಬಂದ್ರಪ್ಪ ಅಂದ್ರೆ ಗಂಗಾವತಿ, ಕಾರ್ಟಿಗೆ, ಸಿಂಧನೂರು ಎಲ್ಲ ತಗೊಂಡು ಹೋಗ್ತೀವಿ. ಎಷ್ಟು ದಿನಕ್ಕೆ ಒಂದ್ಸಲ ಕಟಾವು ಬರ್ತಾ ಇರ್ತದೆ ಅದು ನೋಡ್ರಿ? ಒಂದು ವಾರ, ವಾರಕ್ಕೆ ಒಂದ್ಸಲ. ಇನ್ನು ಸೌತೆಕಾಯಿ ಹೀರಿಕಾಯಿ ಅಂದ್ರೆ 4 ದಿವಸಕ್ಕೊಮ್ಮೆ ಕಟಾವು ಮಾಡ್ಲೇಬೇಕಂತ, ಇಲ್ಲಾಂದ್ರೆ ಜಮ್ಮು ಉದ್ದಾಗಿ ಬಿಡ್ತಾವು, ಜಾಸ್ತಿ ಬಲ್ತ್ಕೊಂಡ್ಬಿಡ್ತದೆ. ಬಲ್ತ್ಕೊಂಡ್ಬಿಡ್ತದೆ. ಒಂದು ಮಾರುಕಟ್ಟೆಯಲ್ಲಿ ಇವುಗಳ ಬೆಲೆ ಹೇಗಿರ್ತದೆ, ಅದು ಏರುಪೇರು ಆಗ್ತಾ ಇರ್ತದೋ, ಅಥವಾ ಆ ಏರುಪೇರು ಆದ್ರೂ ಸಹಿತ ನೀವು ಲಾಭದಾಯಕವಾಗಿ ಮಾಡ್ಕೊಳ್ಳಿಕ್ಕೆ ಏನಾದ್ರೂ ನಿಮ್ಮ ಬೆಳೆಗಳಲ್ಲಿ ಇದ್ ಮಾಡ್ಕೊಳ್ತೀರಾ ಹೇಗೆ? ಸರ್, ಅದು ಏರುಪೇರು ಆಗ್ತಿರ್ತದೆ ಬೆಳೆ ಅಂದಾಗ, ಹೆಚ್ಚುವರಿ ಮಾಲ್ ಅಲ್ಲಿ ಹೋತಂದ್ರ ಏರುಪೇರು ಕಡಿಮೆ ಆಗುತ್ತೆ ರೇಟ್. ಕಡಿಮೆ ಆದ ಕಾರಣದಿಂದಾಗಲಿ ನಮ್ಮ ಬರ್ತಕ್ಕಂಥ ಮಾಲ್ ಅಂದ್ರೆ ಬಾಕ್ಸ್ಗಳು ಜಾಸ್ತಿ ಬರ್ತಿರ್ತಾವಲ್ಲ ಅದ್ರಾಗ ಕವರ್ ಆಗಿ ಹೋಗ್ಬಿಡುತ್ತೆ ಅಷ್ಟ. ಒಂದ್ಸಲ ಏನಾರ ನಮ್ಗೆ ಇವತ್ತು ನಷ್ಟ ಆಯ್ತು ಈ ವಾರ ಅಂದ್ರೆ ಮುಂದಿನ ವಾರ ನಮ್ಗೆ ಒಳ್ಳೆ ರೇಟ್ ಸಿಗ್ತದೆ. ಈಗ ಬಜರಂಗಬಲಿ ಅವರು ನಿಮ್ಮ ಕೃಷಿಗೆ ಸರ್ಕಾರದಿಂದ ಯಾವ ರೀತಿಯ ಲಾಭಗಳನ್ನು ತಗೊಂಡಿದ್ದೀರಿ? ಕೊಡ್ತಾರೆ ಸರ್, ಸ್ಪ್ರಿಂಕ್ಲರ್ ಕೊಟ್ಟಾರ, ಆಮೇಲೆ

ಸೊ ಇದರ ಒಂದು ಹತೋಟಿಗಾಗಿ ನಾವೇನ್ ಮಾಡ್ಬೇಕಂತಂದ್ರೆ 3 ಗ್ರಾಮ್ ಕ್ಯಾಪ್ಟನ್ ಅಥವಾ 2 ಗ್ರಾಮ್ ಕಾರ್ಬನ್ ಡೈಜಿನ್ ಶಿಲೀಂಧ್ರ ನಾಶಕವನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ದ್ರಾವಣ ಏನ್ ಮಾಡ್ಬೇಕು ಸಸಿ ಮಡಿಗೆ ಹಾಕ್ಬೇಕಾಗತ್ತೆ. ಹಾಗೇನೆ ಈಗ ಸೂರ್ಯಕಾಂತಿಯಲ್ಲಿ ಏನಾಗುತ್ತೆ ಬೂದು ರೋಗ ಬಂತಪ್ಪ ಅಂತಂದ್ರೆ ಅದಕ್ಕೆ 1 ml ಡೈಫೆನ್ಕೋನಜೋಲ್ 25 EC ಅಂತ ಹೇಳ್ತೀವಿ ಅಥವಾ 0.5 ಗ್ರಾಮ್ ಮೈಕ್ರೋಬ್ಯೂಟಾನಿಲ್ 10 WP ಅಂತ ಹೇಳ್ತೀವಿ. ಇದನ್ನು ಸಹ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆಯನ್ನಾಗಿ ಕೈಗೊಳ್ಬಹುದು. ಆಮೇಲೆ ಸೂರ್ಯಕಾಂತಿಯಲ್ಲಿ ಅಲ್ಟರ್ನೇರಿ ಅಂಗಮಾರಿ ರೋಗ ಒಂದು ಬರುವ ಸಾಧ್ಯತೆ ಇರುತ್ತೆ ಮತ್ತು ಅಲ್ಲಲ್ಲಿ ಕಂಡು ಬಂದೈತೆ. ಅದಕ್ಕಾಗಿ 2 ಗ್ರಾಮ್ ಮೈಕೋಜಬ್ ಅಥವಾ 1 ml ಹೆಕ್ಸಾಕೋನಜೋಲ್ ಅನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬಹುದು. ಆಮೇಲೆ ಇನ್ನೊಂದು ಸರ್ವೇ ಸಾಮಾನ್ಯವಾಗಿ ಸೂರ್ಯಕಾಂತಿಯಲ್ಲಿ ಏನು ಪ್ರಾಬ್ಲಮ್ ಆಗ್ತೈತಪ್ಪ ಅಂದ್ರೆ ನೆಕ್ರೋಸಿಸ್. ಈ ಒಂದು ನೆಕ್ರೋಸಿಸ್ ನಂಜು ರೋಗ ಏನಾಗುತ್ತೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡಿಕೊಂಡು ಹೋಗ್ಬಿಡ್ತೈತೆ. ಸೊ ಅದಕ್ಕಾಗಿ ನಾವ್ ಏನ್ ಮಾಡ್ಬೇಕು ಆ ತರ ಒಂದು ಲಕ್ಷಣಗಳ ಕಂಡ ತಕ್ಷಣ ಆ ಗಿಡವನ್ನ ಕಿತ್ತಿ ಸುಟ್ಟಾಕ್ಬೇಕಾಗತ್ತೆ. ಆಮೇಲೆ ಈಗ ಮುಂಜಾಗ್ರತಾ ಕ್ರಮವಾಗಿ ನಾವು 0.25 ml ಇಂಬ್ಲಾಕ್ರೋಪಿಡ್ ಅಂತ ಸಿಂಪಡಣೆ ಮಾಡ್ಬೇಕು, ಅದು ಪ್ರತಿ ಲೀಟರ್ ನೀರಿಗೆ ಬೆರೆಸಿ. ಹಾಗೇನೆ ನಾವು ಗೋವಿನ ಜೋಳದಲ್ಲಿ ಸಾಮಾನ್ಯವಾಗಿ ಇವಾಗ ಗೊಣ್ಣೆ ಹುಳುವಿನ ಒಂದು ಕಾಟ ಕೇಳ್ಬರ್ತಾ ಇದೆ, ಅದಕ್ಕಾಗಿ ನಾವು ಪ್ರತಿ ಲೀಟರ್ ನೀರಿಗೆ 10 ml ಕ್ಲೋರೋಫೈರಿಸ್ ಪಾಸ್ ಕೀಟನಾಶಕವನ್ನು ನಾವು ಆ ಒಂದು ಗೋವಿನ ಜೋಳದ ಬುಡದಲ್ಲಿ ಭೂಮಿ ನೆನೆಯುವಂತೆ ಹಾಕ್ಬೇಕಾಗತ್ತೆ. ಆಮೇಲೆ ಈ ಒಂದು ಬೆಳೆಯಲ್ಲಿ ಇನ್ನೊಂದೇನಪ್ಪಾ ಅಂತಂದ್ರೆ ಪಾಲ್ ಸೈನಿಕ ಹುಳು ಈ ಒಂದು ಕೀಟದ ಬಾಧೆಯು ನಮಗೆ ಸುಮಾರು ಎದ್ದು ಕಂಡು ಬರ್ತಾ ಇದೆ. ಅದಕ್ಕಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ಹೆಕ್ಟರ್ಗೆ 10 ಬಹುಕ ಬಲ್ಲೆಗಳನ್ನ ಅಳವಡಿಸಬೇಕು. ಇಲ್ಲಪ್ಪ ಅಂತಂದ್ರೆ ಮೆಟರೈಜಮ್ ಅನಿಸೋಪ್ಲಿ ಅಂತ ಹೇಳ್ತೀವಿ, ಮೆಟರೈಜಮ್ ರಿಲೇ, ಈ ಒಂದು ಜೈವಿಕ ಶಿಲೀಂಧ್ರ ನಾಶಕ ಕೀಟಗಳನ್ನ ನಾವು ಸಿಂಪಡಣೆ ಮಾಡಬಹುದು. ಇವು ಎಷ್ಟಪ್ಪ ಅಂತಂದ್ರೆ 4 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ನಾವು ಹಾಕಿ ಸಿಂಪಡಣೆ ಮಾಡ್ರೆ. ಇಲ್ಲಪ್ಪ ಅಂತಂದ್ರೆ ಕೀಟನಾಶಕ 0.4 ಗ್ರಾಮ್ ಇಮಾಮೆಕ್ಟಿನ್ ಬೆಂಜೋಯ್ಟ್ 5 SG ಅಂತ ಹೇಳ್ತೇವೆ, ಇದನ್ನು ಸಹ ತಾವು ಸಿಂಪಡಣೆಗೆ ಕೈಗೊಳ್ಳಬಹುದು. ಹಾಗೇನೆ ರೈತ ಬಂದವರೇ ತಮ್ಮ ತೊಗರಿ ಬೆಳೆಯಲ್ಲಿ ಈಗ ಸುಮಾರಾಗಿ 50%ದಷ್ಟು ಹೂವಾಡುವ ಒಂದು ಹಂತ ಏನರ ತಲುಪಿದ್ರೆ ಅದಕ್ಕೆ ಪಲ್ಸ್ ಮ್ಯಾಜಿಕ್ ಅನ್ನ ಸಿಂಪಡಣೆ ಮಾಡಬಹುದು. 10 ಗ್ರಾಮ್ ಪಲ್ಸ್ ಮ್ಯಾಜಿಕ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪಡಣೆ ಮಾಡಬೇಕು. ಈ ಸಿಂಪಡಣೆಯನ್ನ ಮತ್ತೊಮ್ಮೆ ನಾವು 15 ದಿವಸಗಳ ನಂತರ ಇನ್ನೊಂದು ಸಿಂಪಡಣೆಯಾಗಿ ಕೈಗೊಳ್ಬೇಕು. ಹಾಗೇನೆ ತೊಗರಿ ಬಿತ್ತನೆ ಮಾಡಿದ ನಾವು ಒಂದು 50 ಅಥವಾ 50 ದಿವಸದಲ್ಲಿ ಏನ್ ಮಾಡಬೇಕು ಅದ್ ಪುಡಿ ಚೂಟುವುದು ಅಂತ ಹೇಳ್ತೀವಿ. ಅದು ಸುಮಾರು 5-6 cm ಅಷ್ಟು ಪುಡಿ ಚೂಟುವುದರಿಂದ ನಮಗೆ ಹೆಚ್ಚಿನ ಕೊಲೆಗಳು ಬಂದು ಕವಲೊಡೆದು ಕಾಯಿ ಬರುವ ಸಾಧ್ಯತೆ ಜಾಸ್ತಿ ಇರ್ತವೆ. ಹಾಗೇನೆ ಈ ಒಂದು ಕುಡಿ ಚೂಟದ ನಂತರ ನಾವು 19 ಅಂತ ಹೇಳ್ತೀವಲ್ಲ ಅದು ಸಹ ಒಂದು 10 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪಡಣೆಯಾಗಿ ಕೈಗೊಳ್ಳಬಹುದು. ಆಮೇಲೆ ತೊಗರಿಯಲ್ಲಿ ಕೊಟ್ಟು ರೋಗ ಈ ತರ ಏನರ ಕಂಡು ಬಂತಪ್ಪ ಅಂತಂದ್ರೆ ಆ ತರದ ಒಂದು ಗಿಡಗಳನ್ನ ಕಿತ್ತಾಕಿ ನಾವು ಸುಟ್ ಬಿಸಾಡ್ಬೇಕಾಗತ್ತೆ. ಆಮೇಲೆ ಅದಕ್ಕೆ ನಾವು ಮುಂಜಾಗ್ರತಾ ಕ್ರಮವಾಗಿ 2.5 ml ಡೈಕೋಫಾಲ್ 18.5 IC ರೂಪದಲ್ಲಿ ಸಿಗ್ತೈತೆ. ಇಲ್ಲಪ್ಪ ಅಂತಂದ್ರೆ 1.5 ml ಆಕ್ಸಿಡೆಮೆಟಾನ್ ಅಂತ ಹೇಳ್ತೀವಿ, ಇದನ್ನ ಸಹ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆಯಾಗಿ ಕೈಗೊಳ್ಳಬಹುದು. ಮುಖ್ಯವಾಗಿ ಹತ್ತಿ ಬೆಳೆಯಲ್ಲಿ ನಮ್ಗೆ ಸಸ್ಯ ಏನು ಬಿಳಿ ನೊಣದ ಬಾಧೆ ತುಂಬಾನೇ ಇರ್ತೈತಿ, ಇವಾಗ ರಸ ಹೀರುವ ಕೀಟಗಳಂತ ಹೇಳ್ತೀವಿ. ಸೊ ಇದು ಒಂದು ಹತೋಟಿಗಾಗಿ ನಾವೇನ್ ಮಾಡ್ಬೇಕಂದ್ರೆ ಎಕರೆಗೆ 20 ಹಳದಿ ಬಣ್ಣದ ಪಂಚಿನ ಬಲೆಗಳನ್ನ ನಾವು ಉಪಯೋಗಿಸ್ಬೇಕು. ಹಾಗೇನೆ ಈ ರಸ ಇರುವ ಕೀಟಗಳಿಗಾಗಿ ಇನ್ನೊಂದು ಏನ್ ಮಾಡ್ಬೇಕಂದ್ರೆ ನಾವು ರಾಸಾಯನಿಕ ಬಳಸ್ತಾ ಇದ್ರೆ ಅದಕ್ಕೆ 0.3 ಗ್ರಾಮ್ ಕ್ಲೋನಿಕ್ ಅಮೈಡ್ ಅಂತ ಹೇಳ್ತೀವಿ, 50 WG ರೂಪದಲ್ಲಿ ಸಿಗ್ತೈತೆ. ಇಲ್ಲಾಂದ್ರೆ 0.3 ಗ್ರಾಮ್ ಡೈನೋಟಿಫೊರಾನ್ ಇಲ್ಲ 1 ml ಅಸಿಟಾಮಾಪ್ರಿಡ್ ಅಂತ ಸಿಗ್ತವೆ. ಇಲ್ಲಾಂದ್ರೆ 0.2 ಗ್ರಾಮ್ ಥೈಮೆಥಾಕ್ಸಾಮ್ 25 WG ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆಯಾಗಿ ಕೈಗೊಳ್ಳಬಹುದು. ಹಾಗೆ ಈಗ ಶೇಂಗಾ ಬೆಳೆಯಲ್ಲಿ ಸುಮಾರು 50-70 ದಿವಸದ ಒಂದು ಶೇಂಗಾ ಬೆಳೆಯಲ್ಲಿ ಏನಾಗುತ್ತೆ ಎಲೆ ತಿನ್ನುವ ಕೀಟದ ಬಾಧೆ ನಮ್ಗೆ ಇರುತ್ತೆ. ಸೊ ಈ ತರ ಬಂತಪ್ಪ ಅಂದ್ರೆ ಅದಕ್ಕೆ 0.2 ಗ್ರಾಮ್ ಎಮ್ಮೆಕ್ಟಿನ್ ಬೆಂಜೋಯ್ಟ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪಡಣೆಯಾಗಿ ಕೈಗೊಳ್ಳಬಹುದು. ರೈತ ಬಾಂಧವರು ಹೀಗೆ ತಮಗೆ ಮುಂದಿನ ಒಂದು ವಾರದಲ್ಲಿ ನಮಗೆ ಸಾಧಾರಣವಾಗಿ ಅಲ್ಲಲ್ಲಿ ತುಂತುರು ಮಳೆಯಾಗುವ ಸಾಧ್ಯತೆಗಳು ಇದಾವೆ. ಸೊ ಈ ಒಂದು ಮುನ್ಸೂಚನೆಯನ್ನು ಇಟ್ಕೊಂಡು ತಾವು ತಮ್ಮ ಹೊಲಗಳಲ್ಲಿ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬಹುದು ಅಂತ ಹೇಳಿ ನನ್ನ ಒಂದೆರಡು ಕೃಷಿ ಸಲಹೆಗಳಿಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ. ಭವಿಷ್ಯದ ಬಗೆಗೆ ಎಚ್ಚರ ಮೂಡಿಸಿ ಅವನ ಚಿಂತೆಯ ಹೊಡೆದೋಡಿಸುವ ಸಂದೇಶವಿದು ಬೇಗ ಸಂದೇಶವಿದು ಘನ ಸಂದೇಶವಿದು ಘನ ಸಂದೇಶವಿದು. ಇದುವರೆಗೆ ಶಾಂತಪ್ಪ ದುತ್ತರಗಾವಿ ಅವರಿಂದ ಹವಾಮಾನ ವರದಿ ಕೇಳಿದಿರಿ. ಮೊ